ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಚೆನ್ನಪ್ಪ ರೈ ದೇರ್ಲ ಅವರ ಕೃಷಿ ಅನುಭವ ಕುರಿತು ಸಂದರ್ಶನ, ಬಳಿಕ ಸುಮಂಗಲ ಅವರಿಂದ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ಟ್ರಾಮಾಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449959933 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ಹಲೋ ಲಿಸ್ನರ್ಸ್, ವೆಲ್ಕಮ್ ಟು ದೋಸ್ತಿ. MG Care Connect, an initiative to raise awareness on the eve of Myasthenia Gravis Awareness Month. Just like a true dost, in today's session, we are honored to have a distinguished neurologist to talk on Myasthenia Gravis. Hello, I am Dr. Shishir Duble, Assistant Professor in the Department of Neurology. Myasthenia Gravis is an autoimmune disease where the body's defense system mistakenly blocks signals from nerves to muscles, making muscles weak. It mostly affects the muscles of the eyes, face. The usual symptoms are drooping of the eyelids, blurring or double vision, difficulty in speaking, swallowing and in walking or lifting arms. With proper medications, regular checkups and lifestyle changes, myasthenia gravis patient can live normal lives. Myasthenia gravis patient should take regular rest breaks, eat healthy and easy to chew foods. They can do light exercises and should avoid too much caffeine, processed food and certain medications. Issued in public interest by Samarth Life Sciences. ಇದೀಗ ಕೇಳಿ ಚೆನ್ನಪ್ಪ ರೈ ದೇರ್ಲ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಪುತ್ತೂರು ತಾಲೂಕು ಕೆಯ್ಯೂರು ಗ್ರಾಮದ ಚೆನ್ನಪ್ಪ ರೈ ದೇರ್ಲ ಅವರು. ಚೆನ್ನಪ್ಪ ರೈ ದೇರ್ಲ ಅವರು ಮಿಶ್ರ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರ ಕೃಷಿ ಅನುಭವದ ಬಗ್ಗೆ ನಾವು ಕೇಳಿ ತಿಳಿಯೋಣ. ನಮಸ್ಕಾರ ಚೆನ್ನಪ್ಪ ರೈ. ನಮಸ್ಕಾರ. ನೀವು ಯಾವ್ಯಾವ ಕೃಷಿಯನ್ನೆಲ್ಲ ಮಾಡ್ತಾ ಇದ್ದೀರಿ? ಅಡಿಕೆ, ತೆಂಗು, ತೆಂಗಿನ ಮಧ್ಯದಲ್ಲಿ ಕೊಕ್ಕ ಹಾಕಿದ್ದೇವೆ, ಮತ್ತೆ ತೆಂಗಿನ ಮರಕ್ಕೆ ಇದಕ್ಕೆ ಒಳ್ಳೆಮೆಣಸು ಕಟ್ಟಿದೆ, ಮತ್ತೆ ಸ್ವಲ್ಪ ಗೇರು ಬೀಜ ಉಂಟು, ರಬ್ಬರ್ ಉಂಟು. ಅಡಿಕೆ ತೋಟ ಜಾಸ್ತಿ ಆಯ್ತು. ಸುಮಾರು ಎಷ್ಟು ಉಂಟು ಅಡಿಕೆ ತೋಟ? ಅಡಿಕೆ ತೋಟ ನಮ್ದೆಲ್ಲ ಮುಂಚೆಲ್ಲ ಒಟ್ರಾಸಿದ್ದೆ, ಈಗ ಪಾಲ್ಪಾಲಾಗಿದ್ದೆ. ಈಗ ನನ್ನ ಸ್ವಂತದಲ್ಲಿ ಒಂದು ಕಡೆಯಲ್ಲಿ 1,000, ಮತ್ತೊಂದು ಕಡೆಯಲ್ಲಿ 1,000, ಮತ್ತೊಂದು ಕಡೆ ಒಂದು 500 ಇದೆ. ಒಂದು 2,500 ಒಟ್ಟು ಅಡಿಕೆ ಸಸಿಗಳು ಉಂಟು. ನೀವು ಇದು ಗದ್ದೆಯಲ್ಲೇ ಇಟ್ಟದ್ದ ಅಥವಾ ಮೊದಲಿಂದ ನಿಮ್ ಬಂದ? ಎರಡು ಕಡೆದು ಗದ್ದೆಯಲ್ಲಿ, ಮತ್ತೊಂದು ಕಡೆ ಅದು ಬೋರ್ ಗುಡ್ಡ, ಮೈದಾನ ಗುಡ್ಡೆ, ಆ ಗುಡ್ಡೆ ಹಾಗೆ. ಅದು ಮೊದಲಿಂದ ಬಂದದ್ದು ಅಥವಾ ನೀವು ಇಟ್ಟದ್ದು? ಅದು ಅದು ನಾನೇ ಇಟ್ಟದ್ದು, ನಾನೇ ಇಟ್ಟದ್ದು. ನಮಗೆ ಪಾಲಿನಲ್ಲಿ ಬಂದದ್ದು, ಅದು ದರ್ಕಸದ್ದು, ಅದು ನಮಗೆ ನನ್ನ ಅಜ್ಜಿಗೆ ದರ್ಕಸದ್ದು, ಅದು ತಾಯಿಗೆ ಪಾಲು ಬಂತು, ಆ ನಂತರ ನನಗೆ ಪಾಲಿ ಬಂದು ನಾವು ಇರುವಾಗಲೂ ಅದು ಅಡ್ಕ ಹಾಗೆ ಇದ್ದದ್ದು ಅದನ್ನು ಕೃಷಿ ಮಾಡಿದ್ವಿ. ಈಗ ಗುಡ್ಡದಲ್ಲಿ ಮಾಡಲಿಕ್ಕೆ ನೀರು ಸಿಕ್ಕಿದೆ ನಿಮಗೆ? ನೀರು ತುಂಬ ಕೊಳೆವಾಯಿತು, ಇದು ತೆಗೆದೆ. ಮತ್ತೊಂದು ಪೋರ್ಷನ್ ನಮಗೆ ಅಜ್ಜಿಗೆ ಪರ್ಮಿಷನ್ ಇತ್ತು, ಅದರ ಮುಖಾಂತರ ನಾವು ಇದು ತೋಟ ಮಾಡಿದ್ದು. ಅದು ಮುಂಚೆ ನಾವು ಒಟ್ಟಿಗೆ ಇರುವಾಗ ಬೇರೆ ಹೋಗ್ತಿದ್ದು, ಮತ್ತು ಪಾಲಾಗು ನಮ್ಮ ಹತ್ತಿರ ಇದ್ದರೆ ನಮಗೆ ಕೊಟ್ಟದ್ದು ಅವರು ಅಜ್ಜಿ ನೀರನ್ನ. ಹಾಗೆ ಮತ್ತೆ ನಾನು ಸ್ವಲ್ಪ ಕೃಷಿ ಮಾಡಿದೆ, ತೆಂಗಿನ ಸಸಿ ಮತ್ತೆ ತೋಟ ಇಟ್ಟದ್ದು, ಸ್ವಲ್ಪ ಗದ್ದೆ ಮಾಡಿದೆ, ಮತ್ತೆ ಬೇಸಾಯಕ್ಕೆ ಪುನಃ ಅದರಲ್ಲಿ ತೋಟ ಮಾಡಿದೆ. ಈ ಗದ್ದೆಯಲ್ಲಿ ತೋಟ ಮಾಡ್ಲಿಕ್ಕೆ ಏನು ಕಾರಣ? ಗದ್ದೆ ಯಾಕೆ ನಿಂತಿತ್ತು? ಗದ್ದೆ ಅಂದರೆ ಸ್ವಲ್ಪ ಹಂದಿಯ ಕಾಟ, ಮತ್ತೆ ಅದು ಸ್ವಲ್ಪ ಗದ್ದೆ, ಒಂದು 50-60 ಸೆನ್ಸ್ ಇದ್ದದ್ದೆ ಅಷ್ಟೇ. ಹಾಗೆ ಅದು ಒಂದು ಬೇಡ ಅಂತ ಕಾಡಿನೆಲ್ಲ ಉಪದ್ರ ಆಗ್ತದೆ, ಮತ್ತೆ ತೋಟ ಮಾಡಿದ್ದು. ಮತ್ತೆ ಎಲ್ಲರೂ ಎಲ್ಲ ಕಂಡಾಗ ಟೈಮಿಗಾಗಿ ಜನ ಸಿಕ್ಕುವುದಿಲ್ಲ, ಅದು ಟೈಮ್ ಪ್ರಕಾರ ಆಗಬೇಕು. ಬೇಸಾಯ ತೋಟದಾಗೆಲ್ಲ, ತೋಟದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಲಿಕ್ಕೆ ದಿನ ಹೋದ್ರೂ ಪರವಾಗಿಲ್ಲ. ಈ ಬೇಸಾಯ ಅಂದರೆ ಅದನ್ನು ಹೊತ್ತಿಗೆ ಹೊತ್ತಿಗೆ ಮಾಡಿದರೆ ಅದರಲ್ಲಿ ಪ್ರಯೋಜನ ಆಗೋದಿಲ್ಲ. ಅವತ್ತಿಗೆ ಅದು ನೇಜ್ ಹಾಕಬೇಕು, ಅದನ್ನು ತೆಗಿಬೇಕು, ನಡಬೇಕು, ಕುಯ್ಯಬೇಕು, ಅದೆಲ್ಲ ಟೈಮ್ ಟೈಮ್ ಮಾಡಬೇಕು, ಜನ ಬೇಕು, ಇಲ್ಲದ್ರೆ ಅದು ಬೇಸಾಯ ಭಾಳ ಕಷ್ಟ ಆಗ್ತದೆ. ಎಲ್ಲರೂ ಬಿಟ್ಟಿದ್ದಾರೆ, ನಮ್ಮ ಇಡೀ ಸದಾ ನಾವು ಒಂದೂವರೆ 2 ಮೈಲ್ನ ಉದ್ದ ಬೈಲು ಇದ್ದದ್ದನ ಮೇಲೆ ಬೇರೆ ಊರಿನವರೆಲ್ಲ. ಈಗ ನಮ್ಮ ತರಾಡು ಅಂತ ಉಂಟು, ಅಲ್ಲಿ ಮಾತ್ರ ಒಂದು 3 ಗಂಟೆ ಗದ್ದೆ ಇದೆ. ಅವರು ಈಗಲೂ ಮಾಡ್ತಾ ಇದ್ದಾರೆ. ಅದು ಒಂದೇ ಗದ್ದೆ ನಿಮಗೆ ನೋಡ್ಲಿಕ್ಕೆ? ನೋಡ್ಲಿಕ್ಕೆ ಗದ್ದೆ ಇರುವುದು ಅದು ಒಂದೇ. ಅದು ಕೂಡ ಎತ್ತುಗಳಿಲ್ಲ, ಮಿಷನ್ ಅಲ್ಲಿ ಉಳುವುದು, ಎತ್ತು ಹಾಕುದಿಲ್ಲ, ಯಾರು ಇಲ್ಲ, ಎಲ್ಲ ಮಿಷನ್ ತಂದು ಇದು ಮಾಡಿ ಉಳುಮೆ ಮಾಡಿ ಮಾಡ್ತಾರೆ. ಅವಳು ಒಂದೇ ಬೆಳೆ ಈಗ, ನಮ್ಮ ಕುಟುಂಬದ ತರವಣ್ಣ ಮನೆಯವರು. ಆದ್ರಿಂದ ನಿಮಗೆ ಈಗ ಗದ್ದೆ ಅನ್ನುವಂಥದ್ದು ಕಾಣ್ಲಿಕ್ಕೆ ಇಲ್ಲ, ಅದೊಂದು ಅಲ್ಲಿ ಮಾತ್ರ ಇರುವುದು. ಅದು ಸರಿ. ಈಗ ಅಡಿಕೆಗೆ ಬರುವುದಿದ್ರೆ ನಿಮ್ಮಲ್ಲಿ ಇರುವಂತಹ ಅಡಿಕೆ ಸಸಿಗಳು ಯಾವುದು? ಊರಿದ್ದು ಮತ್ತು ಸ್ವಲ್ಪ ಮಂಗಳ ಮಾಡಿದ್ದೇವೆ ನಾವು. ಮಂಗಳ ಕೂಡ ಮಾಡಿದೆ. ಇದೆರಡಕ್ಕೂ ವ್ಯತ್ಯಾಸ ಏನಾದ್ರೂ ಕಾಣುತ್ತದೆ ನಿಮ್ಗೆ? ಮಂಗಳದಲ್ಲಿ ಅಂದ್ರೆ ನನಗೊಂದು ಅನುಭವ ಪ್ರಕಾರ, ಒಂದು 150 ಗಿಡ, ಒಂದು 500 ಗಿಡದ ಒಂದು ಪ್ಲಾಟ್ ಗದ್ದೆ, ಅದು 150 ಗಿಡ ನಾನು ಮಂಗಳ ಹಾಕಿದ್ದೆ, ಮತ್ತು 250 ಗಿಡ ಒಂದು 150 ಮುಂಚೆನೇ ಇತ್ತು ನಾವು ಪಳಿಗೆ ಬರುವಾಗ, 250 ಒಟ್ಟಿಗೆ ಹಾಕಿದ್ದು. ವ್ಯತ್ಯಾಸ ಏನಂದರೆ ಈ ಮಂಗಳದಲ್ಲಿ 150ರಲ್ಲಿ 5 ವರ್ಷದಲ್ಲಿ ನನಗೆ 1.5 ಕಂಡಿ ಅಡಿಕೆ ಸಿಕ್ಕಿದೆ. 1.5 ಕಂಡಿ ಅಡಿಕೆ 150ರಲ್ಲಿ, 1.5 ಕಂಡಿ 55,000. ನಾವಂದರೆ ಅದನ್ನು ಲೆಕ್ಕ ಮಾಡಿ ಇದು ಮಾಡುವುದು, ಅದೊಂದು ಊರಿನ ಅದು ಬೇರೆ ಉಂಟು ಇದು ಬೇರೆ. ಅದರಲ್ಲಿ 7-8 ವರ್ಷ ಆಗಿದೆ ಅಡಿಕೆ ಫಸಲು ಬರುವಾಗ. ಇದರಲ್ಲಿ 5 ವರ್ಷ ನನಗೆ 55,000 ಅಡಿಕೆ ತಿಕ್ಕಿದೆ. ಅದು ಬೇರೆ ನಾನು ಲೆಕ್ಕ ಮಾಡ್ತಿದ್ದೆ. ಆದ್ರೆ ಮಂಗಳದಲ್ಲಿ ರೋಗ ಎಲ್ಲ ಬರುವುದು ಬೇಗ ಅಂತ ಹೇಳಿ? ಇಲ್ಲಪ್ಪ, ಇಲ್ಲ. ಒಳ್ಳೆ ಫಸಲು ಬರ್ತದೆ. ಹೌದಾ? ಮಂಗಳದ್ದು ಅಂದರೆ ಅದು ಮತ್ತೇನಂದರೆ ಇದೊಂದು 30-35 ವರ್ಷ ಇಡಲಿಕ್ಕೆ ಆಗ್ತದೆ ನಮ್ಮ ಊರಿಂದ, ಆದರೆ ಇದೊಂದು 25 ವರ್ಷ ಅಲ್ಲಿ ಕಡಿದು ಹೊಸತು ಮಾಡಬೇಕು. ಮಂಗಳಕ್ಕೂ ಇದು ಅಷ್ಟು ವ್ಯತ್ಯಾಸ ನನ್ನ ಅನುಭವ ಪ್ರಕಾರ. ಅದು ಸರಿ, ಅದಷ್ಟ 25 ವರ್ಷ ಆದ ನಂತರ ಅಡಿಕೆ ಮರಕ್ಕೆ ಅದು ಫಸಲು ಕಮ್ಮಿ ಆಗ್ತದೆ, ಎಷ್ಟು ನಾವು ಈಟ್ ಹಾಕಿದ್ರೂ ಬರೋದಿಲ್ಲ. ಇದೊಂದು 35-40 ವರ್ಷ ಇದ್ದದ್ದುಂಟು ಇದು ಊರಿನದಕ್ಕೆ, ಅಷ್ಟೊಂದು ವ್ಯತ್ಯಾಸ ಕಾಣ್ತದೆ. ಫಸಲು ಭಾಳ ಬರ್ತದೆ ಮಂಗಳದಲ್ಲಿ ಕೂಡಲೇ. 5 ವರ್ಷ ಗಿಡಕ್ಕೆ ಆಗುವಾಗ ನಮಗೆ 55,000 5 ವರ್ಷದಲ್ಲಿ ಸಿಕ್ಕಿದೆ ನನಗೆ, ನನ್ನ ಅನುಭವ ಪ್ರಕಾರ ಮಂಗಳದಲ್ಲಿ. ಈಗ ಅದಕ್ಕೆ ಏನು ಗೊಬ್ಬರ ಇದೆಲ್ಲ ಹಾಕ್ತೀರಿ? ಗೊಬ್ಬರ ಆವತ್ತೆಲ್ಲ ನಾವು ಅಡಿ ಬಿಡಿಸಿ ಸಪ್ಪು ಒಂದು ಕಟ್ಟ ಸಪ್ಪು ಇಡುವುದು, ಮತ್ತೆ ಅರ್ಧ ಬಟ್ಟಿ ಗೊಬ್ಬರ, ಸೂಟು ಮಣ್ಣು, ಬೂದಿ ಹಾಕೋದು. ಮತ್ತೆ ಮತ್ತೆ ಈ ಸುಪ್ಪಳೆಲ್ಲ ಬಂತು. ಸುಪ್ಪಳ ಬಂದರೆ ಒಳ್ಳೆ ಫಸಲು ಬರ್ತದೆ. ಇದರಲ್ಲಿ ಬರ್ತದೆ ಯಾವುದರಲ್ಲಿ? ಈ ಸೂಟು ಮಣ್ಣು ಇದರಲ್ಲಿ ಬರ್ತದೆ. ಸುಪ್ಪಳ ಹಾಕೋ ಸ್ವಲ್ಪ ಜಾಸ್ತಿ ಕೂಡಲೇ ಇದಾಗ್ತದೆ. ಆದರೆ ಏನಾಗ್ತದೆ ಅಂದರೆ ಈಗ ನಮಗೆ ನನ್ನ ಅನುಭವ ಪ್ರಕಾರ ಈ ಸುಪ್ಪಳ ಎಲ್ಲ ಹಾಕಿದನ್ನು ಒಮ್ಮೆಲೆ ಬರ್ತದೆ, ಮತ್ತೆ ಪುನಃ ಫಸಲು ಕಮ್ಮಿ ಆಗ್ತದೆ ನನ್ನ ಅನುಭವ ಪ್ರಕಾರ. ಗೌರ್ಮೆಂಟ್ ಅದರಲ್ಲಿ ಜಾಸ್ತಿ ಅದನ್ನೇ ಹಾಕಿದರೆ ಅದು ಅಲ್ಲಿ ಫಸಲು ಕಮ್ಮಿ ಆಗ್ತಾ ಉಂಟು. ಈಗ 1 ವರ್ಷ ಕಾಲು ಕಿಲೋ ಆದರೆ ಅದು ಸಾಕಾಗೋದಿಲ್ಲ, 1/2 ಕಿಲೋ ಅದು ಸಾಕಾಗೋದಿಲ್ಲ, ಫಸಲು ಕಡಿಮೆ ಆಗ್ತದೆ. ಈ ನಮ್ಮ ಊರಿನ ಅದರಲ್ಲಿ ಒಂದೇ ಲೆಕ್ಕ ಬರ್ತದೆ, ಒಂದೇ ಲೆಕ್ಕ. ಅಂದರೆ ಮೊದಲು ನೀವು ಹಾಕ್ತಾ ಇದ್ರಲ್ಲ ಸುಟ್ಟು ಮಣ್ಣು, ಹಟ್ಟಿ ಗೊಬ್ಬರ ಇದೆಲ್ಲ ಹಾಗಿದ್ರೆ ಅದರಲ್ಲಿ ನಿಮಗೆ ಹೆಚ್ಚು ಮಾಡಬೇಕಾಗಿ ಬರುವುದಿಲ್ಲ ವರ್ಷ ವರ್ಷ ಕೂಡ? ಇಲ್ಲ ಇಲ್ಲ, ಒಂದೇ ಲೆಕ್ಕ ಒಳ್ಳೇದು ಇರ್ತದೆ. ಆದರೆ ನಿಮಗೆ ಬೇಕಾದಷ್ಟು ಗೊಬ್ಬರ ಸಿಗ್ತದ? ಅಲ್ಲ, ಆ ವರ್ಷಲ್ಲಿ ನಾವು ಆ ಟೈಮಿನಲ್ಲಿ ನಾವು ಸಾಕ್ತಾ ಇದ್ದೆವು, ಜನಗಳು ಸಿಗ್ತಿತ್ತು. ಈಗ ಸಾಕ್ಲಿಕ್ಕೆ ಜನಗಳಿಲ್ಲ, ಎಲ್ಲ ಭಾಳ ಕಷ್ಟ ಆಗಿದೆ. ಈಗ ನಮ್ಮ ಊರಿನಲ್ಲಿ ಯಾರು ಸಾಕುವುದಿಲ್ಲ ಗೊಬ್ಬರ. ನನ್ನ ಪ್ರಕಾರ ನಾವು ಕೆಲವು ಕಡೆ ಗೊಬ್ಬರ ಈಗ ನಾವು ಕೂಡ ಸಾಕಲಿಕ್ಕೆ ನಮಗೆ ಆಗುದಿಲ್ಲ. ನಾವು ಇಬ್ಬರೇ ಮಕ್ಕಳು ಇರೋದು ನಮಗೆ ಜನಗಳು ಭಾಳ ಕಷ್ಟ ಆಗ್ತದೆ. ಈಗ ನಾವೆಲ್ಲ ಸ್ವಲ್ಪ ಇಳಿದು ಕೆಲಸ ಮಾಡ್ತಿದ್ದೆ, ಈಗ ನಮಗೆ ಕೂಡುವುದಿಲ್ಲ. ಹಾಗೆ ನಮ್ಮ ಕೃಷಿಯೆಲ್ಲ ಭಾಳ ಇದಾಗಿದೆ. ನನ್ನ ಅನುಭವ ಪ್ರಕಾರ ದನಗಳು ಇದ್ದರೆ ಅವರ ಒಂದು ತೋಟವೇ ಬೇರೆ ಕಾಣ್ತದೆ. ಈಗಲೂ ಕೂಡ ದನದ ಹಟ್ಟಿ ಗೊಬ್ಬರ ಯಾರು ಹಾಕ್ತಾರಾ ಅದು ಈಗಲೂ ಅವರ ತೋಟವೇ ಬೇರೆ ಕಾಣ್ತದೆ. ಈಗ ಹಟ್ಟಿ ಗೊಬ್ಬರಕ್ಕೆ ಬದಲಾಗಿ ಈಗ ಬೇರೆ ಬೇರೆ ಗೊಬ್ಬರ ಎಲ್ಲ ಬರ್ತದೆ, ಈಗ ಆಡಿನ ಗೊಬ್ಬರ ಬರ್ತದೆ, ಒಳ್ಳೇದು ಹಾಕ್ತಾರೆ, ಅದು ನಾವು ಕೂಡ ಹಾಕಿದ್ದೆವು ಬರ್ತದೆ. ಆದರೆ ಅದರಷ್ಟು ಈ ಗೊಬ್ಬರದ ನಾವು ಮಾಡಿದ ನಮ್ಮ ಹಟ್ಟಿ ಗೊಬ್ಬರ ಉಂಟಲ್ಲ ಅದಷ್ಟು ಒಳ್ಳೇದು ಯಾವುದು ಬರೋದಿಲ್ಲ ನನ್ನ ಪ್ರಕಾರ. ಈಗ ನೀವು ಸುಫಲ ಹಾಕುವುದೆಲ್ಲ ನಿಲ್ಲಿಸಿದ್ದೀರಾ? ನಾವು ಸ್ವಲ್ಪ ನಾವೀಗ ಕೋಳಿ ಗೊಬ್ಬರ ಆದ ನಂತರ ಏನು ಮಾಡ್ತೇವೆ ಅಂದರೆ ಅದನ್ನು ಕಂಪೋಸ್ಟ್ ಮಾಡೋದು. ಕಂಪೋಸ್ಟ್ ಮಾಡಿ ಅದಕ್ಕೆ ನಮ್ಮಲ್ಲಿ ಇಲ್ಲ ಸೆಗಣಿ, ಬೇರೆ ಕಡೆದು ಸಗಣಿ ಒಂದು ಲೋಡ್ನಲ್ಲಿ ತಂದು ಅದನ್ನು ಮಿಕ್ಸ್ ಮಾಡಿ ಕಂಪೋಸ್ಟ್ ಮಾಡಿ ಹಾಕೋದು. ಅದನ್ನು ಈಗ ಏನಾಯ್ತಂದರೆ ಈಗ ಒಂದು 2 ವರ್ಷದ ನಂತರ ಅದಕ್ಕೂ ಹೋಗ್ಲಿಕ್ಕೆ ಜನ ಸಿಕ್ಕೋದಿಲ್ಲ. ಅದನ್ನು ಹೊಂಡದಿಂದ ಮಿಕ್ಸ್ ಮಾಡಿ ಒಳ್ಳೇದಾಗ್ತಿತ್ತು. ನಾವು ಮುಂಚೆಲ್ಲ ಅಡಿ ಬಿಡಿಸಿ ಆಗ್ತದೆ, ಮತ್ತೆ ಮತ್ತೆ ನಮಗೆ ಅಡಿ ಜನ ಸಿಕ್ಕೋದಿಲ್ಲ ಸಿಕ್ಕದಿದ್ದ ಕಾರಣ ಈ ಅಡಿ ಬಿಸೋದು ನಿಲ್ಲಿಸಿದೆವು. ಅಗತ್ಯ ಮಾಡೋದನ್ನು ನಿಲ್ಲಿಸಿದೆವು. ಎಲ್ಲ ನಿಲ್ಲಿಸಿ ಬುಡಕ್ಕೆ ಕಸವನ್ನು ಹಾಕಿ ಈಟ ಹಾಕುತ್ತಿದ್ದೆವು. ಆದರೆ ಒಳ್ಳೇದಿತ್ತು. ಈಗ ಅದನ್ನು ಹೊಡಲಿಕ್ಕೆ ಜನ ಸಿಕ್ಕೋದಿಲ್ಲ, ಅದು ಡೈರೆಕ್ಟ್ ಬಂದು ಹಾಕೋದು. ಈಗ ನಾನು ಇವತ್ತೊಂದು ನೋಡಬೇಕಂತ ಸ್ವಲ್ಪ ಒಂದು ತುಂಡಿಗೆ ಏನು ಮಾಡಿದ್ದೆ ಅಂದರೆ 2ಕ್ಕೆ ಮಧ್ಯೆ ಒಂದು ಹೊಂಡ ತೆಗೆಯೋದು, ಅದಕ್ಕೆ ಈ ಕೋಳಿ ಗೊಬ್ಬರನ ಹಾಕೋದು. ಅದಕ್ಕೆ ಇನ್ನೇನಾದರೂ ಸೂಟು ಮಣ್ಣು ಇಡಲಿಕ್ಕೆ ಜನ ಇಲ್ಲ, ಇನ್ನೇನಾದರೂ ಗೊಬ್ಬರ ಏನಾದರೂ ಸ್ವಲ್ಪ ಹಾಕಬೇಕಂತ ಉಂಟು. ಇದೊಂದು ಏನು ಬರ್ತದೆ ನೋಡು. ಒಂದು ತುಂಡಿಗೆ ಹಾಗೆ ನಾನು ಪ್ರಯೋಜನ ಮಾಡ್ತಿದ್ದೆ, ಒಂದು 2 ಮರಕ್ಕೆ ಮಾಡಿದ್ದೆ ನೋಡುತ್ತೇನೆ. ಈಗ ಹಿಂದೆ ನೀವು ಒಂದು 20-25 ವರ್ಷ ಹಿಂದೆ ಪ್ರತಿ ವರ್ಷ ಈ ಗೊಬ್ಬರ ಎಷ್ಟು ಸಲ ಕೊಡ್ತಿದ್ರಿ, ಮತ್ತೆ ಬುಡ ಬಿಡಿಸುವುದೆಲ್ಲ ಹೇಗೆ ವ್ಯವಸ್ಥೆ? ಅಂದರೆ ನಾವು 1 ಜೂನ್ನಲ್ಲಿ ಮಳೆ ಬಂದ ಕೂಡಲೇ 1 ಡೋಸ್ ಮೇಲ್ಗೊಬ್ಬರ ಹಾಕಿ ಕೊಡ್ತೇವೆ, ಯಾವುದು ರಾಸಾಯನಿಕ ಗೊಬ್ಬರ. ಮತ್ತೆ 1 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ. ಮತ್ತೊಂದು ಸಲ ಇತ್ತು, ಈಗ ಅದನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ಹಿಂಗಾರ ಬರುವಾಗ ನಾವು 1 ಪೊಟೇಶ್ ಅಂತ ಕೊಡ್ತಿದ್ದೆವು, ಈಗ 3 ಸಲ ಕೊಡ್ತಿದ್ದೆವು. ಈಗ ಅದು ಇಲ್ಲ, ಇದು ಒಮ್ಮೆಲೆ ಹಾಕಿದ್ರೆ ಬಿಡ್ತೇವೆ. ಜನಗಳ ಕೊರತೆಯಿಂದಾಗಿ ಒಮ್ಮೆ ಹಾಕೋದು ಬಿಡೋದು, ಮತ್ತೆಂತ ಮಾಡೋದು. ಹಾಗೆ ಆಗಿದೆ, ಬಹಳ ಕಷ್ಟದ ಪರಿಸ್ಥಿತಿ ಕಾಣ್ತದೆ ಸ್ವಾಮಿ. ಈಗ ನಿಮಗೆ ಈ ಮಳೆಗಾಲದಲ್ಲೆಲ್ಲ ಔಷಧಿ ಬಿಡುವಂತಹ ಕ್ರಮ ಯಾವಾಗಲೂ ಇದ್ದದ್ದೇ? ಈ ಮಳೆಗಾಲದಲ್ಲಿ ಔಷಧಿ ಬಿಡ್ಲಿಕ್ಕೆ ಜನ ಸಿಗ್ತದ ಹೇಗೆ? ಜನ ಅಂದರೆ ಜನ ಸಿಗ್ತಾರೆ. ಈಗ ನಮ್ಮಲ್ಲಿ ತುಂಬ ಜನ ಇದ್ದರು ನಮ್ಮ ಊರಿನಲ್ಲಿ, ಈಗ 2 ಜನ ಬಿಡ್ತಾರೆ, ಕಳೆಯುವುದಿಲ್ಲ, ಯಾರು ಅದನ್ನು ಕಳೆಯುವುದಿಲ್ಲ. ಆ ಬಿದ್ದ ಇಬ್ಬರನ್ನು ಅವರು ಇದು ಮಾಡ್ತಾರೆ, ಬಿಡ್ತಾರೆ. ಅವರು ತುಂಬ ಜನಕ್ಕೆ ಇದು ಮಾಡ್ತಾರೆ, ಆಗಬೇಕು ಅವರಿಗೆ, ಭಾಳ ಕಷ್ಟ ಆಗ್ತದೆ. ಟೈಮಿಗೆ ಬಿಡಲಿಕ್ಕೆ ಆಗುವುದಿಲ್ಲ, ಆದರೂ ಅವರು ಬಂದಾಗ ಬಿಡುದು, ಮತ್ತೆ ಎಂತ ಮಾಡ್ಲಿಕ್ಕೆ, ಅಡ್ಜಸ್ಟ್ ಮಾಡಿ ಹೋಗುದು. ಯಾಕಂದ್ರೆ ಇಡೀ ಊರಿಗೆ ಅವರೇ ಬಿಡುದು, ನಮ್ಮ ಇಡೀ ಬೈಲ್ನಲ್ಲಿ ಊರಿಗೆ. ಹಾಗೆ ಆಗಿದೆ. ಈಗ ಬೇರೆ ಜನ ಹುಡುಗರು ಕಳೆಯುವುದಿಲ್ಲ, ದೋಟಿಯಲ್ಲಿ ಬಿಡ್ತಾರೆ ಕೆಲವರು. ಹೇಗಂದ್ರೆ ನಾನು ಅದನ್ನು ಇದು ಮಾಡಲಿಲ್ಲ ಇಷ್ಟರವರೆಗೆ. ಇನ್ನು ಯಾರು ಅವರು ಬಿಡೋರು ಸಿಕ್ಕಿದ್ದಾರೆ, ಮತ್ತೆ ಏನಂತ ನೋಡ್ಬೇಕಷ್ಟೇ. ಈಗ 2 ಸಲ ಆದರೂ ಬಿಡಬೇಕಾಗ್ತದಲ್ಲ? ಹೌದೌದು, 2 ಸಲ. ಮುಂಚೆಲ್ಲ ನಾವು 3-4 ಸಲ ಬಿಡ್ತಿದ್ದೆವು. ಮತ್ತೊಂದು ನಾವು ಏನು ಮಾಡಿದ್ರೆ, ನಮಗೆ ಒಂದು ಫೈಟೋಫಾಸ್ ಅದು 3 ತಿಂಗಳಿಗೊಮ್ಮೆ ಇರ್ತಿತ್ತು, 2ಸಲ ಬಿಡ್ತಿದ್ದೆ ನಾವು. ಅದು ಒಳ್ಳೇದಿತ್ತು, ಫೈಟೋಫಾಸ್ ಅದು ಒಳ್ಳೇದಿತ್ತು. ಕೊಳೆ ರೋಗಕ್ಕೆ ಭಾಳ ಒಳ್ಳಾಗುತ್ತೆ ಅಂತ ನನ್ನ ಅನುಭವ. ಅದು ನನ್ನ ಅನುಭವ ಹೇಗೆಂದರೆ, ಅದು ನಾನು ತಂದ ಯಾವಾಗಲೂ ನಾವು ಮೈಲು ತುತ್ತು ಬಿಡೋದು. 1 ವರ್ಷ 1-2 ತೋಟಕ್ಕೆ ನಾವು ಇದನ್ನು ಬಿಟ್ಟೆವು, ಮತ್ತೊಂದು ತೋಟಕ್ಕೆ ಮಳೆ ಬಂತು. ಮಳೆ ಬರುವಾಗ ಅದನ್ನು ಬಿಡಲಿಕ್ಕಾಗೋದಿಲ್ಲ, ಅದು ಸ್ವಲ್ಪ 1 ದಿವಸ ಆದರೂ ಇದಬೇಕು. ಅದು 1 ತೋಟ ಉಳಿಯಿತು, ಅದಕ್ಕೆ ರೋಗ ಶುರುವಾಗಿ ಆ ವರ್ಷ ಭಾಳ ರೋಗ. ಆದರೆ ಇದು 2 ಕಡೆ ತೋಟಕ್ಕೆ ಬಿದ್ದ ರೋಗ ಬಿಡಲಿಲ್ಲ, ಮತ್ತೆ ಇದಕ್ಕೆ ಶುರುವಾಗಿದೆ. ಆದರೆ ನಾನು ಈ 1-7 ವರ್ಷ ಅದನ್ನೇ ಬಿಟ್ಟಿದೆ, ನಮಗೆ ರೋಗ ಬಾಧೆ ಬರಲಿಲ್ಲ. ಫೈಟೋಫಾಸ್ ಅಂತ ಅದು ಈಗ ಸಿಕ್ಕುವುದಿಲ್ಲ, ಅದು ಫೈಟೋಫಾಸ್ ಅಂತ ಒಳ್ಳೇದಿತ್ತು. ಅದು ಮೈಸೂರಿನ ಕಡೆಯಲ್ಲಿ ಯಾರು ಮಾಡುವುದಂತೆ, ಭಾಳ ಒಳ್ಳೇದಿತ್ತು. ಹಾಗೆ ಇದುಂಟು. ಈಗ ಅಡ್ಜಸ್ಟ್ ಆಗಿ ಮತ್ತೆ ಅಂತ ಮಾಡಲಿಕ್ಕೆ ಆಗುವುದಿಲ್ಲ, ಮೈಲ್ತಿತ್ತು ಬಿಡೋದು. ಹೌದು, ಮೈಲ್ತಿತ್ತು ಅಂದರೆ 40-45 ದಿವಸಕ್ಕೆ ಮತ್ತೆ ಪುನಃ ಬಿಡಬೇಕಷ್ಟೇ. ಹಾಗೆ ಈ ತೆಂಗಿನ ತೋಟದಲ್ಲಿ ಈ ಎಡೆಸಸಿಗಳನ್ನು ನೀವು ಯಾವಾಗ ಇಡುದು ಸಾಮಾನ್ಯವಾಗಿ? ಅದೊಂದು 20-25 ವರ್ಷ ಇದು ಮಾಡಬೇಕು ಹೇಳಲಿಕ್ಕೆ, ಒಂದು ಹೇಳ್ತಾರೆ ಹಾಗೆ ನಮ್ಮ ಹಿರಿಯರು. ಅದಕ್ಕೆ ಮಧ್ಯೆ ಅಷ್ಟೊಂದು ಎತ್ತರ ಡಿಫೆನ್ಸ್ ಬೇಕಂತ, 20 ವರ್ಷ ಆಗುವಾಗ 25 ವರ್ಷ ಬೇಕಂತ ಹೇಳ್ತಾರೆ. ಈಗ ನೀವು ಎಡೆಸಸಿ ಇಟ್ಟಿ? ಈಗ ಇಡಲಿಲ್ಲ, ನಾನು ಇಡಲಿಲ್ಲ. ಇದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ನಿಮಗೆ? ಅದು ಮುಂಚೆಲ್ಲ ಒಂದು ಸರ್ಕಾರದ ಬರ್ತಿದ್ದು, ಈಗ ಬರುವುದಿಲ್ಲ. ರಬ್ಬರ್ ಎಲ್ಲ ಫಾರೆಸ್ಟ್ ಎಲ್ಲ ರಬ್ಬರ್ ಒಣಗಿ ಸ್ವಲ್ಪ ಕಮ್ಮಿ ಆಗಿದೆ. ಈಗ ನಾವು ಮುಂಚೆ ಕೆರೆ ತೆಗೆದು 1-5 ಕಡೆ ನಾನು ಹೊಂಡ ತೋರಿಸಿದ್ದೆ, ಅದರಲ್ಲಿ 1 ಕಡೆ ಸಿಕ್ಕಿತ್ತು. ನಾನು ಎಷ್ಟು ಅಸಲು ಹಾಕಿದ್ದೆ ಅದಕ್ಕೆ 1 ಹೊಂಡೆಯಲ್ಲಿ ಸಿಕ್ಕಿದ್ದು ಅಡ್ಜಸ್ಟ್ ಮಾಡ್ತಿದ್ದೆವು. ಮತ್ತು ತೋಟ ಎಲ್ಲ ಮಾಡುವಾಗ ಅದು ಸಾಕಲ್ಲ, ಮತ್ತು ಬೋರ್ ಬಂತು. ಬೋರ್ ಬಂದರೆ ಬೋರ್ ತೆಗೆದಂತೆ ಇದು ಅಡ್ಜಸ್ಟ್ ಮಾಡ್ತಾ. ಈಗ ಬೋರಲ್ಲಿ ನೀರುಂಟು, ಮತ್ತೆ ಬುಡಕ್ಕೆ ಅದು ಡ್ರಿಪ್ ಅಂತ ಹೇಳೋದು, ತೆಂಗಿನ ಮಕ್ಕಳು ಹಾಗೆ ಒಂದು ಪೈಪ್ ಹಾಕಿ ಇದು ಮಾಡೋದು, ಒಂದೊಂದು ಗಂಟೆ ಬಿಡೋದು ಅದು ಡ್ರಿಪ್ಪನ ಹಾಗೆ. ಮತ್ತೆ ತೋಟಕ್ಕೆ ಹಾಗೆ ಈಗ ಡ್ರಿಪ್ಪಿನ ಮುಖಾಂತರ ಅದು ದಿನಾಲು ಒಂದೊಂದು ಗಂಟೆ ಬಿಡ್ತಾ, ಅದರಿಂದ ಏನು ತೊಂದರೆ ಇಲ್ಲ. ತೋಟ ನೋಡುವಾಗ ಇದು ಇದಾಗ್ತದೆ, ಆದರೆ ಕುಬ್ಬೆ ನೋಡುವಾಗ ಒಳ್ಳೇದು ಕಾಣ್ತದೆ. ಈಗ ನಾವು ಎಲ್ಲ ಡ್ರಿಪ್ಪಿನಿಂದ ನೀರಿನ ಉಳಿತಾಯ ಉಂಟು, ಉಳಿದಾಯ ಉಂಟು, ಖಂಡಿತ ಉಂಟು, ಉಳಿದಾಯ ಉಂಟು, ಮತ್ತು ತೋಟಕ್ಕೆ ಬೇಕಾಗುವ ನೀರು ಬರ್ತದೆ ಬರ್ತದೆ. ನೀವು ಡ್ರಿಪ್ಪಿನಲ್ಲಿ ಕೆಲವರೆಲ್ಲ ಈ ಗೊಬ್ಬರ ಕೂಡ ಕೊಡ್ತಾರೆ, ನೀವು ಅಂತಂದು ಶುರು ಮಾಡಲಿ ಹೇಳ್ತಾರೆ ಹೇಳ್ತಾರೆ. ಅದು ಈಗ ನಾನು ಈ ಜನ ಇದಕ್ಕೆ ಮಾಡಬೇಕಂತ ಉಂಟು. ನಾವು ಈಗ ಒಂದು ದೊಡ್ಡ ಟ್ಯಾಂಕಿ ಮಾಡಿದೆ ಮನೆ ಒಂದು ಕಡೆಯಲ್ಲಿ, ಒಂದು ನಮ್ಮ ನಾವು ಮನೆ ಮಾಡಿದ ಕಡೆಯಲ್ಲಿ ಎತ್ತರದಲ್ಲಿ ಟ್ಯಾಂಕಿ ಮಾಡಿದೆ ದೊಡ್ಡ ಟ್ಯಾಂಕಿ. ಅದಕ್ಕೆ ಹಾಕಿ ಈಗ ಅದು ನೋಡಬೇಕಂತ ಉಂಟು. ಈಗ ಅದು ಅದಕ್ಕೆ ಜನ ಸಿಕ್ಕುವುದಲ್ಲ ಈಟಾಗಲಿ ಅದಕ್ಕೆ ನೋಡಬೇಕಂತ, ಅದು ಒಳ್ಳೇದಂತ ಕೆಲವರು ಹೇಳ್ತಾರೆ ಅದು ಒಳ್ಳೇದಾಗ್ತದೆ ಅಂತ. ಅದು ನಾನು ಈಗ ಮಾಡ್ಬೇಕು ಅಷ್ಟು ಅಂತ ಕಾಣ್ತದೆ. ಈಗ ನೀವು ಅದರ ಜೊತೆಗೆ ಕಾಳುಮೆಣಸನ್ನ ಮಾಡ್ತಾ ಇದ್ದೆ, ಕಾಳುಮೆಣಸು ಯಾವುದು, ಯಾವ ಕರಿಮುಣ್ಣ ಅಂತ ಒಂದು, ಮತ್ತೆ ಒಂದು ಊರಿಂದ ಊರಿಂದ ಹಾಗೆ ಇದ್ರ ಬಹಳ ಕಮ್ಮಿ ಆಗಿದೆ, ರೋಗ ಬರ್ತದೆ. ಈ ವರ್ಷ ತುಂಬಾ ಹೋಗಿದೆ ನಾವು. ಆ ರೋಗಕ್ಕೇನು ಔಷಧಿ ಪರಿಹಾರ? ಔಷಧ ಮಾಡಲಿಕ್ಕೆ ಜನಗಳು ಮುಂಚೆಲ್ಲ ನಾವೊಮ್ಮೆ ಒಂದು ಒಂದು ತುಂಬ ವರ್ಷಕ್ಕೆ ಒಮ್ಮೆ ಮತ್ತು ಎಲ್ಲ ಇದೆ, ಅದಕ್ಕೆ ಈ ಬೆಳ್ಳುಳ್ಳಿ ರಸ ನೀರು ಮಾಡಿ ಹಾಕಬೇಕಂತ ಹೇಳಿದರು, ಹಾಗೆ ಹಾಕಿದೆ, ಪ್ರಯೋಜನ ಆಗಿದೆ. ಈಗ ಅದು ಮಾಡಲಿಕ್ಕೆ ಟೈಮ್ ಇಲ್ಲ, ನಮಗೆ ಕೊಡುವುದಿಲ್ಲ, ನಮ್ಮ ಒಬ್ಬ ಮಗನಿಗೆ ಸಾಕು ಅಷ್ಟು ಆಗ್ತದೆ ಅವನಿಗೆ. ಹಾಗೆ ಜನಗಳು ಸಿಕ್ಕುವುದಿಲ್ಲ, ಎಲ್ಲ ಕೃಷಿ ಒಟ್ರಾಸೆ ಹೋಗ್ತಾ ಉಂಟು ಅಷ್ಟೇ. ಈ ರಬ್ಬರ್ ಒಂದು ಕಾಲದಲ್ಲಿ ಭಯಂಕರ ಬೇಡಿಕೆಯಲ್ಲಿತ್ತು, ಈಗ ಹೇಗೆ ರಬ್ಬರು? ರಬ್ಬರ್ ರೇಟ್ ಕಡಿಮೆ ಆಗಿದೆ, ಇದಾಗ ಅದಕ್ಕೂ ಕೂಡ ಜನ ಸಿಕ್ಕೋದಿಲ್ಲ. ಮುಂಚೆಲ್ಲ ಬೇಕಾದಷ್ಟು ಅದಕ್ಕೆ ಜನ ಸಿಕ್ತಿತ್ತು, ಅದಕ್ಕೂ ಕೂಡ ಜನ ಹಾಲು ತೆಗೆಯಲಿಕ್ಕೆ ಜನ ಸಿಕ್ಕೋದಿಲ್ಲ, ಭಾಳ ಕಷ್ಟ ಆಗಿದೆ. ನೀವು ಅದರ ರಬ್ಬರ್ ಎಷ್ಟು ಉಂಟು ನಿಮಗೆ? ನಾವು 800 ಗಿಡ ಉಂಟು. ಈಗ ಹೇಗೆ ನಾವು ಏನು ಮಾಡ್ತೇವೆ ಅಂದರೆ, ನಾವು ತೆಗೆಯುವುದಿಲ್ಲ, ಬೇರೆ ಜನಕ್ಕೆ ಬಿಡುವುದು. ನಮಗೆ ಕಾಂಟ್ರಾಕ್ಟ್, ನಮಗೆ ತಿಂಗಳಿಗೆ ಒಂದು 9,000 ಕೊಡ್ತಾರೆ ಆ ಲೆಕ್ಕದಲ್ಲಿ ಅದು ಒಂದು 600 ಗಿಡ ಅಂತ ಹೇಳ್ತಾರೆ. ಅದನ್ನು ಕೊಟ್ಟೆ, ಅದು ಅದು ಕೂಡ ಅವರು ಸರಿ ಕೊಡುವುದಿಲ್ಲ, ಕಷ್ಟ ಆಗಿದೆ ನನಗೆ. ಆದ್ರಿಂದ ಗೇರನ್ನು ನೀವು? ಗೇರು ನಮಗೆ ಫಸ್ಟಿಗೆ ಒಳ್ಳೆ ಇದು ಆಯ್ತು, ಒಳ್ಳೇದಂದ್ರೆ ನಮ್ಮ ಗಂಗಾಧರ ನಾಯ್ಕ ಅಂದ್ರೆ ಇದ್ರು ಬಂದಿದ್ರು ಅವ್ರು ನೋಡ್ಲಿಕ್ಕೆ. ಅವ್ರು 3 ವರ್ಷಗಳು ಬರ್ತಿದ್ರು. ಒಂದು 2 ವರ್ಷದಲ್ಲಿ ನಮ್ಮ ಫಸಲ್ ನೋಡಿ ಅವರಿಗೆ ಬಹಳ ಖುಷಿ ಆಗಿತ್ತು. ನೀವು ಗೇರು ಅಂದ್ರೆ ಊರಿದ್ದ ಬೇರೆ? ಅಲ್ಲ, ಇದು NRC ಇದು ಮಾಡಿದ. NRC ಹೌದು, ಅದರಲ್ಲಿ 2 ಟೈಪ್ ಇತ್ತು. ಯಾವ್ದೆಲ್ಲ? ಈಗ ಉಳ್ಳಾಲದ ಒಂದು, ಉಳ್ಳಾಲದ ಮತ್ತೊಂದು, ಅದರಲ್ಲಿ ಏನೋ ಒಂದು ನಂಬರ್ ಉಂಟು, ಅದಕ್ಕೆಲ್ಲ ಮರ್ತಾ ನನಗೆ. ಒಳ್ಳೇದಿತ್ತು, ಒಳ್ಳೇದು ಬರ್ತದೆ. ಸೊ ಅದನ್ನು ನನಗೆ 4 ಕ್ವಿಂಟಲ್ ಇದು ಗೇರು ಬೀಜ ಆಗ್ತಿತ್ತು. ಹಾಗೆ 160 ಮರದಲ್ಲಿ ನನಗೆ 4.5 ಕ್ವಿಂಟಲ್ ಬರ್ತಿತ್ತು. ಒಳ್ಳೆ ಬರ್ತದೆ, ಭಾಳ ಚಂದ ನೋಡುತ್ತಿತ್ತು, ಭಾಳ ಹೊಂದಿತ್ತು. ಈಗ ಅದನ್ನು ಈ ತೋಟವು ಇದು ಮತ್ತೆ ಆಗುವಾಗ ಅದಕ್ಕೂ ಇದಕ್ಕೂ ಹೋಲಿಕೆ, ಅದರ ಕೆಲಸ ಇದು ಆಗುವುದಿಲ್ಲ, ಇದಕ್ಕೆ ಆಗುವಾಗ ಸ್ವಲ್ಪ ಕೆಲಸ ಟೈಮ್ ಪ್ರಕಾರ ಮಾಡಲಿಕ್ಕೆ ಆಗದೆ ಸ್ವಲ್ಪ ಇಳುವರಿ ಬಂದಿದೆ. ಈಗ ತುಂಬ ಕಮ್ಮಿ ಆಗಿದೆ, ಇದು ಮರ ಕೂಡ ಅದು ಹಳತಾಗಿದೆ, ಅದನ್ನು ಹಸು ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಉಂಟು. ಈಗ ಭಾಳ ಇಳುವರಿ ಕಮ್ಮಿ ಆಗಿದೆ. ಈಗ ಗೇರನ್ನು ನಮ್ಮ ಮೊದಲಿನ ಪ್ರಕಾರ ಆದರೆ ಗುಡ್ಡೆಯಲ್ಲಿ ಅದು ಅದರಷ್ಟಕ್ಕೆ ಬೆಳೆಯುದು. ಈಗ ನೀವು ಈ ಹೊಸ ತಳಿಗಳನ್ನು ತಂದ ಮೇಲೆ NRC ಅವರದ್ದು, ಅದಕ್ಕೇನಾದ್ರೂ ವಿಶೇಷವಾಗಿ ನೀವು ಅದಕ್ಕೆ ಮದ್ದು ಬಿಡಬೇಕು, ಈಟು ಬಿಡಬೇಕು, ಈಟೆಲ್ಲ ಮತ್ತೆ ಮುಂಚೆಲ್ಲ ಕೊಡ್ತಿದ್ದೆವು. ಮತ್ತೆ ಮತ್ತೆ ನಮಗೆ ಈ ತೋಟ ಇದಾಗುವಾಗ ಜನಗಳು ವರ್ಷದಿಂದ ವರ್ಷಕ್ಕೆ ಜನಗಳು ಬಹಳ ಇದಾಯ್ತು. ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗಿದೆ ಅದು. ಈಗ ಮತ್ತೆ ನಿಮ್ಮಲ್ಲಿ ನೀವು ಒಂದು ಕೋಳಿ ಫಾರ್ಮ್ ಕೂಡ ಮಾಡಿದ್ದೀರಿ? ಇದು ಯಾಕೆ ಆಗಿ ಮಾಡಿದ್ದು ನೀವು? ಅದು ನಮ್ಮ ಅಲ್ಲಿ ಅದು ಅವ್ರದ್ದೊಂದು ಇದಂತು ಕೋಳಿ ಇದು, ಅದರಿಂದ ನಾವು ಕಿನ್ನೆ ತಂದು ಇದು ಮಾಡಿದ್ದು. ಒಳ್ಳೇದಾಗ್ತದೆ, ಮತ್ತೆ ನಮಗೆ ಕೃಷಿಗೆ ಏನಂದರೆ ಕೋಳಿ ಇದು ಭಾಳ ಒಳ್ಳೇದಾಗ್ತದೆ. ಮೇಲ್ ಗೊಬ್ಬರ ಇದು ಇದು ಆಗುವುದಿಲ್ಲ, ಎಂಥದ್ದು ಹಟ್ಟಿ ಗೊಬ್ಬರ ದನಗಳು ಸಾಕಲಿಕ್ಕೆ ಆಗುವುದಿಲ್ಲ, ಇದಾದರೆ ಸುಲಭ ಅದಾಗ್ತದೆ ಸಾಕ್ಲಿಕ್ಕೆಲ್ಲ ಕೋಳಿ. ಮಾತ್ರ ಅದು ಗೊಬ್ಬರ ಆಗ್ತದೆ, ಅದು ಡೈರೆಕ್ಟ್ ಅದನ್ನೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಂಪೋಸ್ಟ್ ಮಾಡಿ ಆದರೆ ಒಳ್ಳೇದಾಗ್ತದೆ. ಕಂಪೋಸ್ಟ್ ಹೇಗೆ ಮಾಡುದು ನೀವು ಹೇಳಿದ್ರೆ? ನಾವು ಹೊಂಡ ತೆಗೆದು ಒಂದು ಲೇ ಇದು 1 ಫೀಟಿನಷ್ಟು ದಪ್ಪ ಈ ಕೋಳಿ ಗೊಬ್ಬರ ಹಾಕೋದು, ಮತ್ತೆ 1 ಫೀಟಿನಷ್ಟು ಸೆಗಣಿ ಹಾಕೋದು, ಅದನ್ನು ಸ್ವಲ್ಪ ನೀರು ಹಾಕಿ ಇದು ಮಾಡೋದು, ಅಂತರಂತರ ಹಾಕಿ ಮೇಲೆ ಬಂದು ಸ್ವಲ್ಪ ಬಂದು ಮಾಡಿದಂದ್ರೆ ಬಂದು ಮಾಡೋದಿಲ್ಲ, ಸ್ವಲ್ಪ ಸಾದಾ ಬರೆಸುವಾಗ ಬಿಡಬೇಕು, ದೊಡ್ಡ ಬರೆಸುವಾಗ ಅದನ್ನು ಒಂದು ಪ್ಲಾಸ್ಟಿಕ್ ಹೆಲ್ತಿ ಮಾಡಿದ್ದು ಅಂತ ಅಂದು ಅದಕ್ಕೆ ಬಂದು ಮಾಡ್ತಿದ್ದೆ ನಾವು. ಎಷ್ಟು ದಿವಸ ಇಡಬೇಕಾಗ್ತದೆ? ಅದು ನಾವು ಫಸ್ಟಿಗೆ ಈಗ ಮಳೆಗಾಲಕ್ಕೆ ಮುಂಚೆನೆ ಮಾಡ್ತೇವೆ, ಮತ್ತೆ ಇದು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಾವು ತೆಗೆದು ತೋಟಕ್ಕೆ ಹಾಕೋದು, ಅದ ಮಳೆ ಬರುವ ಮಿಕ್ಸ್ ಹಾಕಿ ಅದು ಮಿಕ್ಸ್ ಮಾಡಿದೆ. ಹೌದು, ಈಗ ನಾವು 2-3 ವರ್ಷ ಆಯ್ತು ಅದನ್ನು ನಿಲ್ಸಿ, ಅಂದರೆ ಅದನ್ನು ಇದು ಮಾಡಿ ಹುಡ್ಲಿಕ್ಕೆ ಜನ ಸಿಕ್ಕೋದಿಲ್ಲ, ಅದು ಕೂಡ ನಮಗೆ ಕಷ್ಟ ಆಗಿದೆ. ಮತ್ತೆ ಇದನ್ನು ತರುವಾಗ ಈಗಲೇ ತೋಟಕ್ಕೆ ಗೋಣಿ ಹಣೆ ಹಾಕಿದೆ, ಮತ್ತೆ ಅದನ್ನು ಹಾಕೋದು ಸುಲಭ ಕೆಲಸ, ಕೋಳಿ ಹಾಗೆ ಹಾಕೋದು, ಹಾಗೆ ಹಾಕೋದು, ಮತ್ತೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿ, ಅದರಿಂದಾಗಿ ಅಂದರೆ ಹಾಗೆ ಹಾಕಿದ್ರೆ ಕೆಲವರು ಹೇಳ್ತಾರೆ ಅದು ಭಯಂಕರ ಉಷ್ಣ ಉಷ್ಣ ಹೌದು ಹೇಳ್ತಾರೆ ಹಾಗೆ, ಅದಕ್ಕೆ ಬೇರೆ ಈ ಪೊಟ್ಯಾಷಿಯಲ್ ಹಾಕ್ಬೇಕಂತ ಹೇಳ್ತಾರೆ, ಅದನ್ನು ಮಾಡ್ತೇವೆ. ಆದರೂ ಒಮ್ಮೊಮ್ಮೆ ಮಾಡಿಕೊಳ್ಳೆ ಆಗುವುದಿಲ್ಲ, ಹಾಗೆಲ್ಲ ಈಗ ಹೋದಾಗೆ ಮಾಡುವುದು ಅಷ್ಟೇ, ಮತ್ತೆ ಎಂತ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಆಗಿದೆ. ಈಗ ನಾನು ಒಂದು ಈ ವರ್ಷ ಒಂದು ಪ್ರಯೋಗ ಮಾಡಿದ್ದೇನೆ, ಎರಡು ಮರಕ್ಕೆ ಒಂದು ಎರಡು ಫೀಟ್ ಉದ್ದ, ಒಂದೂವರೆ ಫೀಟ್ ಹಾಗೆಲ್ಲ, ಒಂದು ಒಂದು ಕೊಟ್ಟು ಒಂದು ಫೀಟ್ ಆಳದ್ದು ಒಂದು ಗುಂಡಿ, ಅದಕ್ಕೆ ಇದು ಗೊಬ್ಬರ ಹಾಕಿ ಬಿಟ್ಟಿದೆ ನೋಡ್ಬೇಕಂತ. ಕೆಲವರು ಹೇಳ್ತಾರೆ ಅದು ಎರಡಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ, ಡೈರೆಕ್ಟ್ ಅದು ಇದು ಸಿಕ್ಕುವುದಿಲ್ಲ, ಬುಡಕ್ಕೆ ಹಾಕಿದರೆ ಅದು ಇದಾಗ್ತದೆ, ಇದಕ್ಕೆ ಸ್ವಲ್ಪ ಇದಾಗ್ತದೆ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಏನಾದರೂ ಗೌರ್ಮೆಂಟ್ ಇಲ್ಲ, ಅದಕ್ಕೆ ಹಾಕಿ ಇದು ಮಾಡಬೇಕಂತ ಉಂಟು. ಪ್ರಯೋಗ ಮಾಡಿದ್ದೇನೆ ಒಂದು 500 ಗಿಡದ ಒಂದು ತೋಟಕ್ಕೆ ಹೇಗೆ ಅಂತ ನೋಡುವ ಅಂತ, ಒಂದು ಸಿಂಪಲ್ ಎರಡು ಗಿಡದ ಮಧ್ಯೆ ಒಂದು ಹೊಂಡ ಮಾಡಿ ಗೊಬ್ಬರ ಹಾಕುದು. ಹೌದೌದು, ಗೊಬ್ಬರ ನೇರ ಹಾಕುದು ಅದಕ್ಕೆ, ಅದಕ್ಕೇನೆ ಅದಕ್ಕೇನೆ. ಮತ್ತೆ ಬುಡಕ್ಕೆ ಹಾಕುದಿಲ್ಲ, ಬುಡಕ್ಕೆ ಹಾಕ್ಲಿಕ್ಕೆ ಹಾಕುದಿಲ್ಲ. ಅದೊಂದು ನನ್ನ ಅನುಭವ, ಯಾಕೆಂದ್ರೆ ನಾವು ಒಂದು ತೋಟವನ್ನು ತೆಗೆದುಕೊಂಡಿದ್ದೆ, ಅದು ಹಳತಮಳ. ಅದು ನನ್ನ ಅವರು ಬೇರೆ ಹೇಳುವುದನ್ನು ನಾನು ಆಗ ನನಗೆ ನೆನಪಾಯ್ತು. ಅದು ಹಳ ತೋಟವನ್ನು ತೆಗೀಲಿಕ್ಕೆ ನಾವು ಎಲ್ಲ ಇಡದೈ ಹಾಕ್ಲಿಕ್ಕೆ ಅಂತ ಅದನ್ನು ಒಂದು 500-400 ಗಿಡದ ಒಂದು ಪ್ಲಾಟ್ ಅದು ಇಡೆಯಲ್ಲಿ ಹಾಕಿದೆ. ಅದಕ್ಕೆ ನಾವು ಅವರು ಸಾಕಲಿಲ್ಲ, ನಾನು ಸಾಕಲಿಲ್ಲ, ಇನ್ನು ತೆಗೆಯುವುದು ಅದು ಹಳತು ಮರ ಆಗಿದೆ. ಹೊಂಡದಕ್ಕದು ಇಡೆ, ಅದಕ್ಕೆ ಹೀಟವೇ ಹಾಕಲಿಲ್ಲ, ಒಂದು 2 ವರ್ಷ ನಾವು ಹೀಟ್ ಹಾಕಲಿಲ್ಲ. 3ನೇ ವರ್ಷದಲ್ಲಿ ಒಂದು ಗುಂಡಿ ತೆಗೆದು ನಾವು ಒಂದು 3 ಫೀಟ್ ಗುಂಡಿ ತೆಗೆದು ಹೊಸ ಗಿಡ ನೆಟ್ಟೆವು. ಪ್ರತಿ ಇದಕ್ಕೆ ಇಡೆಯಲ್ಲಿ ಎಷ್ಟು 400 ಗಿಡ ಹಾಕಿದೆ. ಮತ್ತು ಇದನ್ನು ಒಂದು 2 ವರ್ಷದಲ್ಲಿ ನೇರಳಿಗೆ ಇಟ್ಟೆ ಮತ್ತು ಅದನ್ನು ತೆಗಿಲಿಕ್ಕೆ ಅಂತ ನಾನು ಇದು ಮಾಡಿದೆ. ನನ್ನ ಅನುಭವ ಪ್ರಕಾರ ಇಟ್ಟು 2 ವರ್ಷ ಆಗುವಾಗ ತೇಲಿಕೆ ಮನಸ್ಸಿರಲಿಲ್ಲ, ಇದರಲ್ಲಿ ಭಯಂಕರ ಫಸಲು ಬಂತು. ಒಂದು 2-3 ಕಿಲೆ, ದೊಡ್ಡ ದೊಡ್ಡ ಕಿಲೆ ಫಸಲು ಬಂತು. ನನಗೆ ಕಡಿಯಲಿಕ್ಕೆ ಮನಸ್ಸಾಗಲಿಲ್ಲ, ಹಾಗೆ ಆಯಿತು. ಅದಕ್ಕೆ ಈಟ ಹಾಕಲಿಲ್ಲ, ಖಾಲಿ ಇದಕ್ಕೆ ಗೊಬ್ಬರ ಎಲ್ಲ ಈಟ ಎಲ್ಲ ಹಾಕ್ತಿತ್ತೆವು ಚಿಕ್ಕದಕ್ಕೆ ಸಿಕ್ಕದಕ್ಕೆ, ಅದರ ಮಧ್ಯೆ ಇರುವುದು ಇದು 2-3-4 ಕಿಲೋ ಆದ ಫಸಲು ನೋಡಿ ನನಗೆ ಕಡಿಯಲಿಕ್ಕೆ ಆಗಲಿಲ್ಲ. ಅದರ ತೊಂದರೆ ಏನಿತ್ತು ಅಂದರೆ ಈ ಗಿಡಗಳು ಸ್ವಲ್ಪ ಎತ್ತರ ಬೆಳೆದತ್ತು, ಈ ಎಡೆಗಿಡಗಳು ಸ್ವಲ್ಪ ಬೆಳೆ ಎಳೆದು ಬಂದ, ಅದಕ್ಕೆ ಸ್ವಲ್ಪ ಅದು ಪೆಟ್ಟಾಯ್ತು. ಆದರೆ ಫಸಲು ನೋಡಿ ನನಗೆ ತೆಗಿಯಲಿಕ್ಕೆ ಆಗಲ್ಲ. ಹಾಗೆ ಈಗ ನನಗೆ ಹಾಗೆ ಇದನ್ನು ನಾನು ಅದು ಬರ್ತದೆ, ಅದು ಇದಕ್ಕೆ ಈಟಾಗದೆ ಇದಕ್ಕೆ ಹಾಕಿದ್ದು ಸಿಕ್ಕಿದೆ ಹೇಗೆ ಮಧ್ಯದ್ದು. ಹಾಗೆ ಈಗ ನಾನು ಇದನ್ನು ಪ್ರಯೋಗ ಮಾಡಿದ್ದೀಗ ಅಂದ್ರೆ ಎಡೆಗಿಡಕ್ಕೆ ಹಾಕಿದ ಈಟು ಆ ದೊಡ್ಡ ಮರಕ್ಕೆ ಸಿಕ್ಕಿದ್ದು, ಈಚೆ ಗಿಡಕ್ಕೆ ಸಿಕ್ಕಿದೆ. ಆಗ ಇದು ಅಷ್ಟು ಬಂದಂದ್ರೆ ಹೇಗೆ ಬಂತು? ಹಾಗೆ ಈಗ ನಾನು ಈ ಪ್ರಯೋಗ ಮಾಡಿದ್ದೀಗ ಅದು ಮಧ್ಯಕ್ಕೆ ಎರಡಕ್ಕೆ ಒಂದು ಹೊಂಡ ತೆಗೆದು ಅದಕ್ಕೆ ಈಟ ಆಗೋದು. ಈಗ ಇದು ವರ್ಷ ಶುರು ಫಸ್ಟ್ ಸರಿ ಸಿಂಪಲ್ ನೋಡು ಅಂತ, ಒಂದೊಂದೇ ಕಡೆ ಎಲ್ಲ ಇಲ್ಲ, ಒಂದೊಂದು ಕಡೆಯಲ್ಲಿ ನೋಡು ಅಂತ. ಮತ್ತೊಂದು ಒಂದು ಗಿಡಕ್ಕೆ ನಾವು ಸಿಂಪಲ್ ನೋಡಿದೆ, ಅದನ್ನೇ ಪೊತ್ತೊತ್ತಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಇದಂತ ಇವರದೊಂದು ಆ ನೀರು ಮದ್ದು ಇವರದ್ದು ಗುರುದೇವ ಸಂಭೈ ಅಲ್ಲಿ ಐಶ್ವರ್ಯ ಗಿಡದಲ್ಲಿ ಇದು ಮಾಡಿದರು, ನಾನು ಕೂಡ ಹೋಗಿದ್ದೆ ಅಲ್ಲಿ. ಒಂದು ನೀರು ಗೋಕೃಪಾಮೃತ 5 ಲೀಟರ್ ನೀರು, ಅದಕ್ಕೆ 200 ಲೀಟರ್ಗೆ 200 ಇದು 2 ಲೀಟ್ರ್ ಹಾಕಿ ಅದನ್ನು ಕಲಸಿ ಒಂದೊಂದು ಲೀಟ್ರ್ ಬುಡಕ್ಕೆ ಹಾಕೋದು. ಮತ್ತೆ ಏನು ಹಾಕ್ಬೇಕಂತ ಇಲ್ಲ, ಅದು ಒಳ್ಳೇದಾಗ್ತಂತೆ. ಈಗ ಪ್ರಯೋಗ ನಾನು ಒಂದು ವರ್ಷ ನೋಡಿದೆ, ಅದು 2 ಸಲ ಹಾಕ್ಬೇಕಂತ ಹೇಳಿದರು. ಹಾಗೆ ಒಂದೇ ಪ್ರಯೋಗ ನೋಡ್ತಾ ಮತ್ತೆ ಈ ಜನಗಳಿಲ್ಲದಕ್ಕೆ ಹಾಗೆ ಸುಲಭ ಸುಲಭ ಯಾವ್ದು ಬರುತ್ತೆ ಅಂತ ನೋಡ್ತಾ ಇರ್ತೇವೆ. ಗೋಕೃಪಾಮೃತ ಅಂತ ಒಂದು ನೀರು, ಗೋಕೃಪಾಮೃತ ಗೋಕೃಪಾಮೃತ ಅಂತ ಕಾಣ್ತದೆ, ಯಾವ್ದಂತ ನನಗೆ ಸರಿ ಗೊತ್ತಿಲ್ಲ. ಹಾಗೆ ಅದು 2 ಸಲ ಕೊಡ್ತದೆ ಅಂತ ಹೇಳಿದ್ದಾರೆ. ಈಗ 1 ಸಲ ಹಾಕಿದ್ದೆ, ಅದನ್ನು ಕುಡ್ಬ ನೋಡೋಕೆ ಕರೆಕ್ಟ್ ಬಂದಿದೆ, ಅದು ನಮಗೆ ಒಳ್ಳೇದು ಕಾಣ್ತದೆ ಅಂತ ಆಗ್ತದೆ. ಒಮ್ಮೆಲೆ ಎಲ್ಲದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದೊಂದೇ ನಾವು ಪ್ರಯೋಗ ಇಲ್ಲಾದ್ರೆ ಅದು ಹೇಗೆ ಆಗ್ತಾ ನಾವು ಅನುಭವ ನೋಡ್ಬೇಕಲ್ಲ. ಹಾಗೆ ನಾವು ನೋಡ್ತಾ ಇದ್ದೆ ಎಂತ ಮಾಡುದು, ಮತ್ತೆ ಏನಾದರೂ ಒಂದೊಂದು ಪ್ರಯೋಗ ಮಾಡುದು. ಈಗ ನಿಮ್ಮಲ್ಲಿ ಕೊಕ್ಕೊ ಎಲ್ಲ ಒಳ್ಳೆ ಬರ್ತದ? ಅದು ಏನಂತಂದ್ರೆ ಇದು ಕೊಳೆ ರೋಗ ಬರ್ತದೆ ಬಹಳ, ಮತ್ತೆ ಬಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಮತ್ತೊಂದು ಹೇಳ್ತಾರೆ, ಅದು ಈಗ ಒಬ್ರು ಇವತ್ತು ಕಳೆದ ವರ್ಷ ಬಂದರು, ನಾವು ಸರಿಯುವುದಿಲ್ಲ, ಅದನ್ನು ಸರಿಬೇಕಂತ ಹೇಳ್ತಾರೆ. ಹಾಗೆ ಸರಿಬೇಕು, ಗೆಲ್ಲಿಗೆಲ್ಲ ಹೌದು ಹಾಗೆಲ್ಲ ಆಗ್ತದೆ. ಅದನ್ನ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ, ಅದೇ ಬಹಳ ಅದೇ ಕೈಗೆಲ್ಲ ಬರ್ತದೆ, ಅದು ಉದುರು ಸಿಕ್ಕಿ ಬರ್ತದೆ, ಸಿಕ್ಕೋದಿಲ್ಲ. ಹಾಗೆ ಅದೇ ತೊಂದರೆ ಆಗುತ್ತೆ ಎಲ್ಲ ಮಾಡುವಾಗ, ಒಂದಕ್ಕೊಂದೇ ಇದು ಆಗ್ತದೆ. ಈಗ ಇನ್ನು ಮುಂದೆ ಜನ ಇಲ್ಲದಿದ್ರೆ ಏನು ಮಾಡುದು ಅಂತ ಯೋಚನೆ ನಿಮ್ದು? ಹೋಗ್ಬೇಕಷ್ಟೇ, ಬಹಳ ಕಷ್ಟ ಆಗಿದೆ. ಗೌರ್ಮೆಂಟ್ ಇದು ನೋಡಿ, ಮದ್ದಿಂದಕ್ಕೆ ಏನಾಗ್ತದೆ ಅಂದರೆ ಇವರು ಮಾಡೋದಿಲ್ಲ. ಒಂದು ಹುಡುಗರು ಎಷ್ಟೋ ಜನ ಕೆಲಸ ಕಲೆ ಇದೆ, ಅವರನ್ನೊಂದು ಇದು ಕ್ಲಾಸ್ ಕೊಟ್ಟು ಅವರಿಗೆ ಒಂದು ಪಂಚಾಯತ್ ಮುಖಾಂತರ ಆಗಲಿ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಮುಖಾಂತರ ಅವರೊಂದು ಗೌರ್ಮೆಂಟ್ ಸರ್ಕಾರದವರು ಅದನ್ನೊಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಅದನ್ನು ಅವರಿಗೆ ಒಂದು ಇದು ಮಾಡಬೇಕು. ಮಾಡಿದರೆ ಜನಗಳಿಗೆ ಅವರು ಬಂದು ಮದ್ದು ತೋಟೆಯಲ್ಲಿ ಮದ್ದು ಬಿಡೋದು ಎಲ್ಲ ಏನಾದರೂ ಪ್ರಯೋಗ ಮಾಡಬಹುದು. ಇದು ಜನ ಅದನ್ನು ನಮ್ಮ ಪ್ರೈವೇಟ್ನ ಕಳೆಯುವುದಿಲ್ಲ. ಮತ್ತೆ ಆ ಸರ್ಕಾರದ ಅದನ್ನೊಂದು ಕ್ಲಾಸ್ ಕೊಟ್ಟ ಅವರಿಗೆ ಒಂದು ಇದು ಮಾಡಿದರೆ ಒಳ್ಳೇದಿತ್ತು, ಅದು ಮಾಡುವುದಿಲ್ಲ ಅವರು. ಅಂಥದ್ದು ಮಾಡಬೇಕು, ಮಾಡಬೇಕು ಅಂಥದ್ದು ಮಾಡಬೇಕು. ಈಗ ಎಷ್ಟೋ ಜನ ನಿರುದ್ಯೋಗದಲ್ಲಿ ತಿರುಗಾಡ್ತಾ ಇದ್ದಾರೆ ಅವರುಗಳು, ಅವ್ರನ್ನ ಕರೆಸಿ ಅವರಿಗೊಂದು ಪ್ರೋತ್ಸಾಹ ಕೊಟ್ಟು ಅದನ್ನು ಅವರು ಕಲಿಸಿದ್ರೆ ಜನಗಳಿಗೆ ಅವರಿಗೊಂದು ಉದ್ಯೋಗ ಆಗ್ತದೆ, ಕೃಷಿಕರಿಗೊಂದು ಪ್ರಯೋಜನ ಆಗ್ತದೆ. ಈಗ ಒಬ್ಬೊಬ್ಬರಿಗೆ ಒಂದು ಇದು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಆಗಿದೆ. ಮತ್ತೆ ಅದಕ್ಕೆ ಒಳ್ಳೆಯ ಒಂದು ಸಂಭಾವನೆ ಅಂದ್ರೆ ಕೂಲಿ ಕೂಡ ಉಂಟು. ಉಂಟು ಉಂಟು, ಕೊಡಬೇಕು ಕೊಡಬೇಕು. ಯಾಕಂತ ಹೇಳಿದ್ರೆ ತೋಟಕ್ಕೆ ಮದ್ದು ಬಿಡುವವರಿಗೆ ಒಳ್ಳೆ ಒಳ್ಳೆ ಸಂಬಳ ಕೊಡಬೇಕು. ಕಷ್ಟ ಉಂಟು, ಕಷ್ಟ ಉಂಟು. ಈಗ ಅಡಿಕೆ ತೆಗೆಯುವುದು ಇದೆಲ್ಲ ಕಷ್ಟ ಉಂಟು. ಈಗ ನಮ್ಮ ಕೂಲಿ ಕೆಲಸಕ್ಕೆ ಅಲ್ಲಪ್ಪ ಭಾಳ ಕಷ್ಟ ಉಂಟು, ಅದು ಅಪಾಯದು ಕೂಡ. ಅದು ಒಳ್ಳೆ ಸಂಬಳ ಅವ್ರಿಗೆ ಕೊಡಬೇಕು. ಸರ್ಕಾರದ ವ್ಯವಸ್ಥೆ ಮಾಡಿದರೆ ಸ್ವಲ್ಪ ಕೃಷಿಕರಿಗೆ ಒಳ್ಳೆಯದು. ಒಳ್ಳೆಯದು ಚನ್ನಪ್ರಯವರೇ, ಮುಖ್ಯವಾಗಿ ನೀವು ನಿಮ್ಮ ಕೃಷಿಯ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚನ್ನಪ್ಪರೈ ದೇರ್ಲಾ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. Hello listeners, welcome to Dosti, MG Care Connect, an initiative to raise awareness on the eve of Myasthenia Gravis Awareness Month. Just like a true dost, in today's session, we are honored to have a distinguished neurologist to talk on Myasthenia Gravis. Hello, I am Dr. Shishir Duble, Assistant Professor in the Department of Neurology. Myasthenia Gravis is an autoimmune disease where the body's defense system mistakenly blocks signals from nerves to muscles, making muscles weak. It mostly affects the muscles of the eyes, face. The usual symptoms are drooping of the eyelids, blurring or double vision, difficulty in speaking, swallowing and in walking or lifting arms. With proper medications, regular checkups and lifestyle changes, myasthenia gravis patient can live normal lives. Myasthenia gravis patient should take regular rest breaks, eat healthy and easy to chew foods. They can do light exercises and should avoid too much caffeine, processed food and certain medications. Issued in public interest by Samarth Life Sciences. ಇದೀಗ ಕೇಳಿ ಸುಮಂಗಲ ಅವರಿಂದ ಕೃಷಿ ಮಾಹಿತಿ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎನ್ನುವಂತೆ ಧರ್ಮ ಅರ್ಥ ಕಾಮ ಮೋಕ್ಷ ಸಾಧನೆಗೆ ಶರೀರ ಅತ್ಯಗತ್ಯ. ಶರೀರದ ಆರೋಗ್ಯಕ್ಕಾಗಿ ಉತ್ತಮ ಪೋಷಕಾಂಶವಿರುವ ಆಹಾರವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಹಾಗೆಯೇ ಉತ್ತಮ ಫಸಲನ್ನು ಪಡೆಯಲು ಆರೋಗ್ಯಪೂರ್ಣ ಗಿಡಗಳೊಂದಿಗೆ ಉತ್ತಮ ಪೋಷಕಾಂಶವಿರುವ ಆಹಾರವನ್ನು ಗಿಡಗಳಿಗೆ ನೀಡಬೇಕಾಗುತ್ತದೆ. ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಆರೈಕೆಯನ್ನು ಎಷ್ಟೊಂದು ಕಾಳಜಿಯಿಂದ ಮಾಡುತ್ತೇವೋ, ಈ ಸಸಿಗಳಿಗೂ ಪ್ರೀತಿಯಿಂದ ಸರಿಯಾದ ಕ್ರಮದಲ್ಲಿ ಆರೈಕೆ ಮಾಡಿದರೆ ಮಾತ್ರ ಉತ್ತಮ ಫಸಲನ್ನು ನಿರೀಕ್ಷಿಸಬಹುದಾಗಿದೆ. ಇದಕ್ಕಾಗಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇವರು ಇತ್ತೀಚೆಗೆ ಹಮ್ಮಿಕೊಂಡ ಕೈತೋಟ ಕ್ರಾಂತಿ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಸಾವಯವ ರೀತಿಯಲ್ಲಿ ಉತ್ತಮ ಫಸಲನ್ನು ಪಡೆಯಲು ಅನುಸರಿಸಬೇಕಾದ ಕ್ರಮಗಳನ್ನು ಕೂಡ ತಿಳಿಸಿದ್ದರು. ಇದಕ್ಕಾಗಿ 100 ಕಡೆ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ಮೊದಲನೆಯದಾಗಿ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾಗಿ ಬಳಕೆ ಮಾಡಿಕೊಂಡು ಕೃಷಿ ಮಾಡುವುದು ಅತಿ ಮುಖ್ಯ. ಬೆಳೆ ಉತ್ಕೃಷ್ಟವಾಗಿ ಬರಬೇಕೆಂದರೆ ಗಾಳಿ ಬಹಳ ಮುಖ್ಯ. ಈ ಗಾಳಿ ಬೆಳೆಗಳ ಮಧ್ಯದಲ್ಲಿ ಓಡಾಡಬೇಕು, ಇಲ್ಲದಿದ್ದರೆ ರೋಗಕ್ಕೆ ತುತ್ತಾಗ್ತದೆ. ತರಕಾರಿಗಳ ಸಾಲು ತೆಗೆಯುವಾಗ ಅದನ್ನು ಉತ್ತರ ದಕ್ಷಿಣವಾಗಿ ತೆಗೆದಾಗ ಗಾಳಿ ಬೆಳಕು ಬೇರಿಗೆ ಚೆನ್ನಾಗಿ ಸಿಗುತ್ತದೆ. ಇದರಿಂದ ಕೇಶಾಕರ್ಷಣೆಯಾಗಿ ಮತ್ತು ಬಾಷ್ಪೀಭವನದಿಂದ ಈ ಕ್ರಿಯೆ ನಡೆದರೆ ಸೂಕ್ಷ್ಮಾಣು ಜೀವಿಗಳಿಗೆ ಉಪಯೋಗವಾಗುತ್ತದೆ. ಸೂರ್ಯನ ಬೆಳಕಿಲ್ಲದೆ ಭೂಮಿಯಲ್ಲಿ ಯಾವ ಜೀವಿಯೂ ಇರುವುದು ಸಾಧ್ಯವಿಲ್ಲ. ಆದ್ದರಿಂದ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕೊಡಬೇಕು. ಆಗ ಗಾಳಿ ಬೆಳಕು ಹರಿದು ತುಂಬಾ ಚೆನ್ನಾಗಿ ಬೆಳೆದು ಆರೋಗ್ಯಯುತ ಬೆಳೆ ಬರುತ್ತದೆ. ನಿಸರ್ಗ ಸಂಪತ್ತು ಮಳೆ ಅಥವಾ ನೀರು. ನೀರು ಹೆಚ್ಚಾದಾಗ ಮಣ್ಣಿನ ಉಪಕಾರಿ ಜೀವಿಗಳು ನಿಷ್ಕ್ರಿಯಗೊಂಡು ಅಪಕಾರಿ ಜೀವಿಗಳ ವೃದ್ಧಿಯಾಗುತ್ತದೆ. ಉಪಕಾರಿ ಜೀವಿ ನಿಷ್ಕ್ರಿಯಗೊಂಡಾಗ ಮಣ್ಣಿನ ಮೇಲ್ಪದರ ಗಟ್ಟಿಯಾಗಿ ಮಣ್ಣಿನೊಳಗೆ ಗಾಳಿ ಹೋಗುವುದಿಲ್ಲ. ಆಗ ಅಲ್ಲಿ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿಯಾಗಿ ಅವುಗಳಿಂದ ಗಿಡದ ಬೇರಿಗೆ ರೋಗ ಬರುತ್ತದೆ. ಅತಿ ಯಾವಾಗಲೂ ವರ್ಜ್ಯ ಎನ್ನುವಂತೆ ನೀರು ಅತಿಯಾದಾಗ ಉಪಕಾರಿ ಜೀವಿಗೆ ಮಾರಕ ಮತ್ತು ಅಪಕಾರಿಗೆ ಪೂರಕ ಆಗುತ್ತದೆ. ಹಾಗೆ ಅಂತ ನೀರೇ ಇಲ್ದಿದ್ರೆ ಕೂಡ ಮಣ್ಣು ಗಟ್ಟಿಯಾಗುತ್ತದೆ. ಆಗ ಹಸಿರೆಲೆ, ಒಣ ಎಲೆ, ತ್ಯಾಜ್ಯ ಬಳಸಿ ಹಿತಮಿತವಾಗಿ ನೀರನ್ನು ಉಣಿಸಬೇಕಾಗುತ್ತದೆ. ಇನ್ನು ಮುಂದೆ ಮಣ್ಣಿನ ಸಂಪತ್ತು ಅಥವಾ ಮಣ್ಣಿನ ರಕ್ಷಣೆ, ಕಾಡುಗಳಲ್ಲಿ ಬೆಳೆದ ಹಣ್ಣುಗಳು ಏನು ಹಾಕದೆ ನಿಸರ್ಗದ ಸಂಪತ್ತು ಉಪಯೋಗಿಸಿಕೊಂಡು ವಿಷಮುಕ್ತ ಹಣ್ಣುಗಳನ್ನು ನಮಗೆ ನೀಡುತ್ತದೆ. ಆದರೆ ನಮ್ಮ ತೋಟದಲ್ಲಿ ಯಾಕಿಲ್ಲ? ಅಂದರೆ ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಬೆಳೆಸಿದ ಪರಿಣಾಮ ಮಣ್ಣಿನಲ್ಲಿರುವ ಸಂಪತ್ತು ನಾಶ ಮಾಡಿದ್ದೇವೆ. ಬೇಲಿಯ ಗಿಡ ದಟ್ಟವಾಗಿ ಬೆಳೆಯುತ್ತದೆ, ಆದರೆ ಬೇಲಿಯ ಒಳಗೆ ಯಾಕಿಲ್ಲ? ಏಕೆಂದರೆ ಬೇಲಿಗೆ ಎಂದೂ ರಾಸಾಯನಿಕ ಗೊಬ್ಬರ ನಾವು ನೀಡಿಲ್ಲ, ಆದರೂ ಅದು ಚೆನ್ನಾಗಿ ಬೆಳೆಯುತ್ತದೆ. ಆದುದರಿಂದ ನೈಸರ್ಗಿಕ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸಿಕೊಂಡು ಮಣ್ಣಿನ ಉಪಕಾರಿ ಸೂಕ್ಷ್ಮ ಜೀವಿಗಳಿಗೆ ಪೂರಕವಾದಂತಹ ವಾತಾವರಣ ಕಲ್ಪಿಸಿಕೊಡುವುದು ನಮ್ಮ ಕರ್ತವ್ಯ. ಇದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವ್ ಸಾಯಿಲ್ ಚಳವಳಿಯನ್ನು ಕೂಡ ಜಗ್ಗಿ ವಾಸುದೇವರವರು ಮಾಡಿದ್ದರು. ಉತ್ತಮ ಫಸಲನ್ನು ಪಡೆಯಲು ಇನ್ನೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಪಾಲಿಸಬೇಕಾಗುತ್ತದೆ. ಋತುಮಾನಕ್ಕನುಗುಣವಾಗಿ ಉತ್ತಮ ಬೀಜಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡಬೇಕು. ಏಕೆಂದರೆ ಚಳಿಗಾಲದ ಬೆಳೆ ಬೇರೆ, ಮಳೆಗಾಲದ ಬೆಳೆಯೇ ಬೇರೆ. ಉದಾಹರಣೆಗೆ ಟೊಮೆಟೋ, ಕ್ಯಾಬೇಜ್, ಕಾಲಿಫ್ಲವರ್, ಬೀಟ್ರೂಟ್, ಕ್ಯಾರೆಟ್, ಬ್ರೊಕೊಲಿ, ಕ್ಯಾಪ್ಸಿಕಂ, ಚೌಳಿಕಾಯಿ, ಬೀನ್ಸ್, ಇವುಗಳೆಲ್ಲ ಚಳಿಗಾಲದಲ್ಲಿ ಬೆಳೆಯಬಹುದಾದ ತರಕಾರಿಗಳು. ಹಾಗೆಯೇ ವರ್ಷಪೂರ್ತಿ ಬೆಳೆಯುವಂತಹ ತರಕಾರಿಗಳೆಂದರೆ ಬೆಂಡೆಕಾಯಿ, ಸೋರೆಕಾಯಿ, ಅಲಸಂಡೆ, ಪಡುವಲಕಾಯಿ. ಇವುಗಳಿಗೆ ಸ್ವಲ್ಪ ಸ್ವಲ್ಪ ನೀರುಣಿಸಿ ವರ್ಷವಿಡೀ ಬೆಳೆಸಬಹುದು. ಋತುಗಳಿಗನುಗುಣವಾಗಿ ಬೆಳೆದರೆ ರೋಗಗಳು, ಕೀಟಬಾಧೆಗಳು ತುಂಬ ಕಡಿಮೆ ಇರುತ್ತದೆ. ಬಹುವಾರ್ಷಿಕ ಬೆಳೆಯನ್ನು ಪೂರ್ವ ಪಶ್ಚಿಮವಾಗಿ ನೆಡುವುದರಿಂದ ಫಲದಾಯಕ ಬೆಳೆ ಪಡೆಯಬಹುದು. ಒಂದು ಬೆಳೆದ ನಂತರ ಮುಂದಿನ ಮತ್ತೊಂದು ಬೆಳೆ ಬೆಳೆಯಬೇಕು. ಮೊದಲು ಏಕದಳ ಧಾನ್ಯ ಬೆಳೆದು ಅದರ ಕಟಾವಿನ ನಂತರ ದ್ವಿದಳ ಧಾನ್ಯವನ್ನು ಅದೇ ಜಾಗದಲ್ಲಿ ಬಿತ್ತುವುದರಿಂದ ಉತ್ತಮ ಫಲ ಕಾಣಬಹುದು. ಬೆಳೆ ಪರಿವರ್ತನೆ ಮಾಡಿದಾಗ ಏಕದಳ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೀರುತ್ತದೆ, ಆದರೆ ದ್ವಿದಳ ಧಾನ್ಯಗಳು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಸ್ಥಿರವಾಗಿ ಇಡುವ ಕಾರ್ಯವನ್ನು ಮಾಡುತ್ತದೆ. ಇದರಿಂದಾಗಿ ಆ ಜಾಗದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹಾಗೂ ಭೂಮಿಯ ಇಂಗಿಸುವ ಶಕ್ತಿ ಜಾಸ್ತಿಯಾಗುತ್ತದೆ. ಅಲ್ಲದೆ ಮೊದಲು ಬೆಳೆದ ಏಕದಳ ಧಾನ್ಯ ಬೆಳೆಗಳಿಗೆ ಬಂದಂತಹ ಕೀಟಗಳಿಗೆ ಎರಡನೆಯ ಸಲ ಬೆಳೆದ ದ್ವಿದಳ ಧಾನ್ಯದೊಂದಿಗೆ ಹೊಂದಾಣಿಕೆ ಆಗದೆ ಅವುಗಳಿಗೆ ಅವುಗಳ ಜೀವನೋಪಾಯಕ್ಕೆ ಬೇಕಾದ ಪೋಷಕಾಂಶ ದೊರೆಯದೆ ಆ ಕೀಟಗಳ ಸಂತಾನವೇ ನಿರ್ನಾಮವಾಗಬಹುದು, ನಾಶವಾಗಬಹುದು. ಇನ್ನೊಂದು ವಿಚಾರ, ಜೇನು ಸಾಕಾಣಿಕೆಯನ್ನು ತೋಟದ ಮಧ್ಯೆ ಮಾಡಿದಾಗ ಪರಾಗಸ್ಪರ್ಶ ಚೆನ್ನಾಗಿ ಆಗಿ ಉತ್ತಮ ಫಸಲು ಬರಲು ಸಹಕಾರಿಯಾಗುತ್ತದೆ. ನಿತ್ಯ ಸಂಭವನ ಗಿಡದೊಂದಿಗೆ ಮಾಡುವುದು ಒಂದು ಉತ್ತಮ ವಿಚಾರವಾಗಿದೆ. ಅಲ್ಲದೆ ಗಿಡಗಳಿಗೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿಸಿದರೆ ಹೆಚ್ಚಿನ ಫಸಲನ್ನು ಪಡೆಯಬಹುದು ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಗಿಡದೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ನಾವು ಇಟ್ಟುಕೊಂಡು ಮಾತಾಡುವಾಗ ನಮ್ಮೊಳಗಿರುವ ಒತ್ತಡವೂ ಕಡಿಮೆಯಾಗಿ ಎಂಡೋರ್ಫಿನ್, ಡೋಪಮಿನ್, ಆಕ್ಸಿಟೋಸಿನ್ ಮುಂತಾದ ಶರೀರಕ್ಕೆ ಬೇಕಾದ ಹಾರ್ಮೋನುಗಳು ಉತ್ಪತ್ತಿಯಾಗಿ ಗಿಡಗಳ ಆರೋಗ್ಯದೊಂದಿಗೆ ನಮ್ಮ ಆರೋಗ್ಯವು ವೃದ್ಧಿಯಾಗುತ್ತದೆ. ನಮ್ಮ ನಮ್ಮ ಮನೆಗಳಲ್ಲಿ ನಮಗೆ ದಿನನಿತ್ಯಕ್ಕೆ ಬೇಕಾಗುವಷ್ಟು ಹೂವು ತರಕಾರಿಗಳನ್ನು ನಾವೇ ಬೆಳೆಯಬೇಕು. ಇದನ್ನು ಮನೆಯ ಅಂಗಳದಲ್ಲಿ, ಬಾಲ್ಕನಿ ಅಥವಾ ತಾರಸಿಯಲ್ಲಿ, ಮಣ್ಣಿನ ಚಟ್ಟಿ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಯಬಹುದು. ಹೆಚ್ಚಿನ ಇಳುವರಿಗಾಗಿ ಜೀವಾಮೃತವನ್ನು 15 ದಿನಕ್ಕೊಮ್ಮೆ ಉಣಿಸಬೇಕು. ಪ್ರತಿ ಸಲ ಹೂವು ತರಕಾರಿ ಹಣ್ಣುಗಳನ್ನು ಕೊಯ್ದ ನಂತರ ಪುನಃ ಗೊಬ್ಬರ ಹಾಕಿದರೆ ಮುಂದಿನ ಹಂತದ ಹೂವು ಬಿಡಲು ಪೌಷ್ಟಿಕಾಂಶ ನೀಡಿದಂತಾಗುತ್ತದೆ. ಕೈತೋಟದಲ್ಲಿ ಬಹು ಬೆಳೆ ಪದ್ಧತಿಯನ್ನು ಅನುಸರಿಸಿ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಉದಾಹರಣೆಗೆ ತರಕಾರಿ ಗಿಡ ಬೆಳೆಸಿದ ಪ್ರತಿ ಕುಂಡದಲ್ಲಿ ಒಂದೆಲಗ, ಪುದೀನ, ಹೊನ್ನಂಗನೆ ಇತ್ಯಾದಿ ಸೊಪ್ಪುಗಳನ್ನು, ಚಿಕ್ಕ ಚಿಕ್ಕ ಸೊಪ್ಪುಗಳನ್ನು ಬೆಳೆಯಬಹುದು. ತರಕಾರಿ ಗಿಡ ಅಥವಾ ಬಳ್ಳಿ ತರಕಾರಿ ಬೆಳೆಸಿದ ಪ್ರತಿ ಕುಂಡದಲ್ಲಿ ಅರಶಿನ, ಶುಂಠಿ, ಮಾವು ಶುಂಠಿ ಇತ್ಯಾದಿ ಗಡ್ಡೆಗಳನ್ನು ಬೆಳೆಯಬಹುದು. ಕೆಲವೊಂದು ತರಕಾರಿಗಳಿಗೆ ನಡು ಮಧ್ಯಾಹ್ನದ ಬಿಸಿಲ ಝಳ ತಾಳಿಕೊಳ್ಳಲು ಆಗುವುದಿಲ್ಲ. ಅವುಗಳಿಗೆ ತಲೆನೆರಳು ಅಗತ್ಯವಿರುತ್ತದೆ. ಅಂತಹ ತರಕಾರಿಗಳು ತೊಂಡೆ, ಪಡುವಲ, ಹೀರೆಕಾಯಿ ಮುಂತಾದ ತರಕಾರಿಗಳ ಚಪ್ಪರದ ಅಡಿಯಲ್ಲಿ ಬೆಳೆಯಬೇಕು. ಉದಾಹರಣೆಗೆ ದೊಡ್ಡಪತ್ರೆ, ಗರಿಕೆ, ಮಜ್ಜಿಗೆ ಹುಲ್ಲು, ನೆಲನೆಲ್ಲಿ, ಅಲೋವೆರಾ, ಭೃಂಗರಾಜ ಮುಂತಾದವುಗಳನ್ನು ನೆರಳಲ್ಲೂ ಬೆಳೆಸಬಹುದು. ಈ ರೀತಿ ತರಕಾರಿ ಬೆಳೆಯುವಾಗ ಅವುಗಳಿಗೆ ಸಾವಯವ ಗೊಬ್ಬರವನ್ನು ಉಪಯೋಗಿಸೋಣ. ಇದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾದ ಸಂತಾನೋತ್ಪತ್ತಿಯು ತಡೆಯುತ್ತದೆ. ಇದರಿಂದ ಮಣ್ಣು ಸಡಿಲವಾಗಿ ಬೇರಿನ ವ್ಯವಸ್ಥೆ ಮತ್ತು ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸಿ ಉತ್ತಮ ತಾಜಾ ಇಳುವರಿಗೆ ಕಾರಣವಾಗುತ್ತದೆ. ಈ ರೀತಿಯ ಇಳುವರಿಯು ಸುರಕ್ಷಿತ ಮತ್ತು ನಿರುಪದ್ರವ, ವಿಷಕಾರಿಯಲ್ಲದ, ಮಾಲಿನ್ಯರಹಿತ ಪದಾರ್ಥಗಳನ್ನೊಳಗೊಂಡಿದೆ. ಇದು ಸ್ವಚ್ಛ ಭಾರತ, ಸ್ವಸ್ಥ ಭಾರತಕ್ಕೆ ಪೂರಕವಾಗಿದೆ. ಒಟ್ಟಿನಲ್ಲಿ ನಾವು ಮಣ್ಣಿನ ಫಲವತ್ತತೆಯನ್ನು ಅಥವಾ ಮಣ್ಣಿನ ಸಾರವನ್ನು ಹೆಚ್ಚಿಸಿ ನಮಗೆ ನಮ್ಮ ಹಿರಿಯರು ಹಣ್ಣು ಹಂಪಲಿನ ಮರವನ್ನು ಬಿಟ್ಟು ಹೋದಂತೆ ನಾವೂ ನಮ್ಮ ಮುಂದಿನ ಪೀಳಿಗೆಗೆ ಬೆಳೆಸಿ ಉಳಿಸಿ ಹೋಗಬೇಕಾಗಿದೆ. ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ. ಆದುದರಿಂದ ವಿಷಮುಕ್ತ ಅನ್ನದ ಬಟ್ಟಲಿಗಾಗಿ ಇಂದೇ ತೋಟಗಳಿಗೆ ರಾಸಾಯನಿಕ ಬಳಸುವುದನ್ನು ಬಿಡುವುದಾಗಿ ಪಣ ತೊಡೋಣ. ಭಾರತ ಮಾತೆಯ ಮಣ್ಣಿನ ಪವಿತ್ರತೆಯನ್ನು ಕಾಪಾಡೋಣ. ಇದುವರೆಗೆ ಸುಮಂಗಲ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 36,000 ರೂಪಾಯಿಗಳು, ಕೋಕ ಕ್ವಿಂಟಲ್ಗೆ 28,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 8,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 25,000 ರೂಪಾಯಿಗಳು, ಎರಡನೇ ವರ್ಗ 1,000ಕ್ಕೆ 22,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,350 ರೂಪಾಯಿಗಳು, ಕಟ್ಟನ್ ಸಾಂಬಾರ್ ಕ್ವಿಂಟಲ್ಗೆ 3,500 ರೂಪಾಯಿಗಳು, IR8 ಕ್ವಿಂಟಲ್ಗೆ 3,450 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,150 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,200 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 4,400 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 4,500 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 19,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,000-66,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 3,500-4,500 ರೂಪಾಯಿಗಳು, ಕದಳಿ 6,000-7,000 ರೂಪಾಯಿಗಳು, ಗಾಳಿ ಕ್ವಿಂಟಲ್ಗೆ 5,000-6,000 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 6,500-7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು.